ಹನುಮಪ್ಪರೇ, ನಾನು ಒಬ್ಬ ಅನ್ನದಾತನಾಗಿ ಜಗತ್ತಿಗೆ ಅನ್ನವನ್ನು ನೀಡಬಲ್ಲೆ ಅನ್ನುವಂಥ ನಮ್ಮ ಅನೇಕ ರೈತ ಬಂಧುವರು ನಮ್ಮ ಮಧ್ಯೆ ಇದ್ದಾರೆ. ಸೊ ಅಂಥವರ ಆದರ್ಶ ಕೃಷಿ ಜೀವನ ತಮಗೆ ಮಾದರಿ ಯಾಕೆ ಆಗಬಾರ್ದಂತ? ಸರ್, ಇಡೀ ದೇಶಕ್ಕೆ ರೈತ ಬೆಳೆದ್ರೆ ಮಾತ್ರ ದೇಶಕ್ಕೆ ಅನ್ನ, ಇಲ್ಲ ಅಂತ ಹೇಳ್ತಾ ಇಲ್ಲ ಸರ. ರೈತ ಬೆಳಿಲಿಕ್ಕೆ ಏನು ಬೇಕು ಸರ? ಒಂದು ಮಳೆ ಬೇಕು, ಮಳೆ ಇದ್ದರೆ ನೀರು. ಕಡೆಗೆ ಮಳೆ ಇಲ್ಲಪ್ಪ ಅಂದ್ರೆ ನೀರು ಹರಿದು ಹೋಗತಕ್ಕಂಥ ನೀರನ್ನ ತಂದು ಸಂಗ್ರಹಣೆ ಮಾಡಿ ಕೆರೆ ಬಾವಿ ಮತ್ತು ಹಳ್ಳ ತುಂಬಿಸಿದ್ರೆ ನಮಗೆ ಸಹಾಯ ಆಗುತ್ತಲ್ಲ ಸರ್. ರೈತರಿಗೆ ಇದೊಂದು ಸಹಾಯ ಯಾಕೆ ಮಾಡಬಾರ್ದು ಅಂತ ನಾನು ಒಂದು ಅನಿಸಿಕೆ ಸರ್. ಇದು ಒಂದೆಡೆ ಆದರೆ ಅನುಭವರು ತಮ್ಮ ಮಾವು ತೋಟದ ಅನುಭವವನ್ನು ಕಂಡಾಗ ಕೇವಲ 3-4 ತಿಂಗಳುಗಳ ಕಾಲ ಮಾವು ಬೆಳೆಯ ಒಂದು ಕಾರ್ಯ ಚಟುವಟಿಕೆಗಳಿರ್ತೇನೆ, ಉಳಿದಂಥ 9-8 ತಿಂಗಳುಗಳ ಕಾಲ ಆ ನಿರುಪಯುಕ್ತವಾಗಿ ಆ ಜಮೀನು ಹಾಳು ಬಿದ್ದಿರ್ತದೆ. ಅಂತಲ್ಲಿ ಈ ಕೃಷಿ ಹೊಂಡಗಳನ್ನು ಅಥವಾ ಈ ತೊಟ್ಟಿಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಯಾಕೆ ನೀರನ್ನು ಸಂಗ್ರಹಣೆ ಮಾಡುವಂಥ ಪ್ರಯೋಗ ಯಾಕೆ ಆಗಬಾರ್ದು ತಮ್ಮಿಂದ ಅಂತ? ಸರ್, ಈಗ ಕೃಷಿ ಹೊಂಡನ ಸರ್ಕಾರದವರೇ ಮಾಡಿಕೊಡ್ತಾ ಇದ್ದಾರೆ ಸರ್. ನಮ್ಮ ಜಮೀನಲ್ಲಿ ಕೂಡ ಕೃಷಿ ಹೊಂಡ ಮಾಡಿದ್ವಿ ಸರ್. ಪಕ್ಕದಲ್ಲಿ ಜಮೀನವರು ಕೂಡ ಕೃಷಿ ಹೊಂಡ ಮಾಡಿದ್ದಾರೆ ಸರ್. ಕೃಷಿ ಹೊಂಡ ಮಾಡಿ ಬಿಟ್ಟಿದ್ವಿ, ಅದರಲ್ಲಿ ಒಂದನಿ ಕೂಡ ನೀರು ಬಂದು ಈ ವರ್ಷ ನಿಂತಿಲ್ಲ, ಮಳೆ ಅಭಾವದಿಂದ ನೀರು ಬಂದಿಲ್ಲ ಸರ್. ಈಗ ನಾವು ಕೃಷಿ ಹೊಂಡ ಮಾಡೋದರಿಂದ ಲಾಭ ಇದೆ ಇಲ್ಲ ಅಂತಲ್ಲ, ಮಳೆ ಆಗ್ತಾಯಿಲ್ಲ ಸರ್, ಆ ತೊಂದರೆ ಅನುಭವಿಸ್ತಾ ಇದ್ದೀವಿ ನಾವು. ಮಳೆ ಬೇಕಲ್ಲ ನಮಗೆ, ಮಳೆ ಬಂದರೆ ನೀರು ಬರುತ್ತೆ, ಮಳೆ ಇಲ್ಲ ಅಂದರೆ ನೀರು ಆ ಗುಂಡೆಗೆ ಎಲ್ಲಿಂದ ಬರುತ್ತೆ ಸರ್ ನೀರು? ಅದು ಬೇಕಲ್ಲ ನಮಗೆ, ಅದಂತೂ ಯಾರ ಕೈಲಿ ತರೋಕ್ಕಾಗಲ್ಲ ಮಳೆನ. ನಾವು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಎಲ್ಲೋ ಮಳೆಯಾಗಿ ನೀರು ವೇಸ್ಟ್ ಇರ್ತೈತೆ, ಆ ನೀರು ತಂದು ನಮ್ಮ ರೈತರಿಗೆ ಕೆರೆ ಬಾವಿ ತುಂಬಿಸೋಂಥ ನಾವೊಂದು ಆಸೆ. ಹನುಮಪ್ಪರಿ, ತಮ್ಮ ಕೃಷಿ ಜೀವನದ ಅನುಭವದಲ್ಲಿ ವಿಶೇಷವಾಗಿ ಸಾವಯವ ಮಾವು ಕೃಷಿ ಪದ್ಧತಿ ಬಗ್ಗೆ ಸಾಕಷ್ಟು ಅನುಭವದ ನುಡಿಗಳನ್ನು ಹೇಳ್ತಾ ಇದ್ರು. ಹಾಗೆಯೇ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೇನೆ, ಸಂಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲಿ ಬೆಳೆದಂಥ ಈ ಮಾವು ಬೆಳೆಗೆ ಸಾಕಷ್ಟು ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ. ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಮಾಡ್ಕೊಳ್ತೀರಿ ಹನುಮಪ್ಪರು? ಸರ್, ಸಾವಯವದಲ್ಲಿ ಬೆಳೆದಂಥ ಬೆಳೆಗೆ ಬೇಡಿಕೆ ಇದೆ ಸರ್. ಇವತ್ತು ಮಾರ್ಕೆಟಲ್ಲಿ ರಾಸಾಯನಿಕ ಬೆಳೆದಂಥ ಬೆಳೆಗಾರರಿಗೆ 50 ರೂಪಾಯಿ ರೇಟ್ ಇದ್ದರೆ ನಮಗೆ ಕನಿಷ್ಠ ಪಕ್ಷ 60 ರೂಪಾಯಿ ನಮಗೆ ಒಂದು ಬೆಲೆ ಸಿಗಬೇಕಲ್ಲ ಸರ್. ಅದು ಮಾರ್ಕೆಟ್ ವಿಶ್ವೇಶ್ವರ ಮಾರ್ಕೆಟ್ ಇಲ್ಲ ಸರ್. ಇವತ್ತಿಗೆ ಬೆಂಗಳೂರಲ್ಲಿ ಅಲ್ಲೆಲ್ಲ ಇದ್ದಾವಂತೆ ಸರ್, ನಾವು ಅಲ್ಲಿ ಹೋಗಿ ಇನ್ನೂ ಮಾರಿಲ್ಲ. ನಮ್ಮಲ್ಲಿ ಅದು ಸಾವಯವದಲ್ಲಿ ಬೆಳೆದಂಥ ಮಾರ್ಕೆಟ್, ನಾವು ಈಗ ನೋಡ್ರಿ ಫಸಲು ಕಮ್ಮಿ ಬರುತ್ತೆ ಸರ್ ಸಾವಯವದಲ್ಲಿ ಬೆಳೆದ್ರಿಂದ, ಮತ್ತು ಶ್ರಮ ಇದೆ, ಅಷ್ಟು ದುಡ್ಡು ಖರ್ಚಾಗಿರೋಲ್ಲ. ಒಂದು ಮಾತು, ನಾವೆಲ್ಲ ನಮ್ಮ ಭೂಮಿಯಲ್ಲೇ ಬೆಳೆದಂಥ ಇದನ್ನು ಇದು ಗೊಂಜಲ ಅಂತ ಮಾಡಿ ನಾವು ಬೆಳೆ ಬೆಳೆದಿರ್ತೀವಲ್ಲ, ಆದರೆ ಅದಕ್ಕೆ ವಿಶೇಷವಾದ ಒಂದು ಮಾರ್ಕೆಟ್ ಬೇಕು ಸರ್. ಹನುಮಪ್ಪರು, ಇದುವರೆಗೆ ಸುದೀರ್ಘವಾಗಿ ಈ ತಮ್ಮ ಕೃಷಿಯ ಜೀವನದ ಅನುಭವದ ನುಡಿಗಳನ್ನು, ಅದು ವಿಶೇಷವಾಗಿ ಸಾವಯವ ಪದ್ಧತಿಯಲ್ಲಿ ಮಾವು ಬೆಳೆಯ ಒಂದು ನುಡಿಗಳನ್ನು ನಮ್ಮ ಉಳಿದಂಥ ಎಲ್ಲ ರೈತರೊಂದಿಗೆ ತಾವು ಹಂಚಿಕೊಂಡಿದ್ದೀರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತಮಗೂ ಕೂಡ. ಇದುವರೆಗೂ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಾವು ಬೆಳೆ ಈ ಕುರಿತು ಕೊಪ್ಪಳದ ಕಲ್ತಾವರೆಕೆರೆ ಗ್ರಾಮದ ಹನುಮಪ್ಪ ಲಿಂಗಪ್ಪ ಶಿರುಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಹವಾಮಾನ ವರದಿ. ರೈತ ಬಂಧವರೇ, ರೈತ ಬಂಧವರೇ, ಇವಾಗ ನಾನು ಹವಾಮಾನದ ಮುನ್ಸೂಚನೆ ಮತ್ತು ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದಿಷ್ಟು ಕೃಷಿ ಸಲಹೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರಿಗೆ ಮೊದಲನೇದಾಗಿ ನಾವು ಈ ಒಂದು ಮಳೆ ಮುನ್ಸೂಚನೆಯನ್ನ ನೋಡುವುದಾದರೆ ಮುಂದಿನ ನಮಗೆ ಇನ್ನೂ 4-5 ದಿವಸದವರೆಗೆ ಮಳೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಎಲ್ಲಾದ್ರೂ ಅಲ್ಪ ಸ್ವಲ್ಪ ಜಸ್ಟ್ ತುಂತುರು ಮಳೆ ಮಾತ್ರ ಆಗ್ಬೋದು, ನಮಗೆ ಮಳೆ ಬಂದೇ ಬರುತ್ತೋ ಅನ್ನುವ ಒಂದು ಪರಿಸ್ಥಿತಿ ತುಂಬಾ ಕಡಿಮೆ ಇದೆ. ಆದ್ದರಿಂದ ಇದನ್ನ ಅರಿತು ತಾವು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು. ಹಾಗೇನೆ ಈ ಮುಂಗಾರು ಮಳೆ ನಮಗೆ ಜೂನ್ಲಿಂದ ಸೆಪ್ಟೆಂಬರ್ ವರೆಗೂ ಇರುತ್ತೆ. ಈ ಒಂದು ವರ್ಷದಲ್ಲಿ ನಮಗೆ ಮುಂಗಾರು ಮಳೆ ಪ್ರಾರಂಭದಲ್ಲಿ ತುಂಬಾ ಚೆನ್ನಾಗಾಯ್ತು. ಅಂದ್ರೆ ಸುಮಾರು 10-12 ದಿವಸ ಮುಂಚಿತವಾಗಿಯೇ ನಮ್ಮ ಭಾಗದಲ್ಲಿ ಮುಂಗಾರು ಮಳೆ ಪ್ರಾರಂಭವಾಗಿ ಅದಾದ ನಂತರ ಸ್ವಲ್ಪ ಕೊರತೆ ಆಯಿತು. 2-3 ದಿವಸದಲ್ಲಿ ಸ್ವಲ್ಪ ಮಳೆ ಆಯಿತು. ಹಾಗೆ ಮುಂದಿನ 4-5 ದಿವಸದವರೆಗೆ ನಮಗೆ ಮಳೆ ಬರುವ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಇದಾವೆ. ಆದ್ದರಿಂದ ರೈತ ಬಾಂಧವರು ತಾವು ಈಗ ಆಲ್ರೆಡಿ ಬಿತ್ತಿದ ಒಂದು ಬೆಳೆಗೆ ಆ ಒಂದು ಮಣ್ಣಿನಲ್ಲಿರುವ ತೇವಾಂಶವನ್ನ ರಕ್ಷಿಸುವ ಹಾಗೆ ಆ ಸಾಲುಗಳ ಮಧ್ಯೆ ಕಸದ ಹೊದಿಕೆಯನ್ನು ಹಾಕುವುದಾಗಲಿ ಎಡೆಕುಂಟೆಗಳನ್ನು ಹೊಡೆಯುವುದರಿಂದ ನಾವು ಸ್ವಲ್ಪ ಮಟ್ಟಿಗೆ ಮಣ್ಣಿನ ತೇವಾಂಶವನ್ನ ಕಾಪಾಡಿಕೊಳ್ಬಹುದು. ಹಾಗೆ ಮುಂದಿನ ಒಂದು ದಿವಸದಲ್ಲಿ ತಾವು ಇನ್ನೂ ಬಿತ್ತನೆಯನ್ನ ಮಾಡುವುದಾದರೆ ಈ ಬರ ನಿರೋಧಕತಾ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ನಾವು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನ ಮಾಡಬೇಕಾಗತ್ತೆ. ಹಾಗೆ ಈ ಮುಂದೇನಾದ್ರೂ ನಮಗೆ ಮಳೆ ಬಂತಪ್ಪ ಅಂತಂದ್ರೆ ಆ ಮಳೆ ನೀರು ತಮ್ಮ ಹೊಲಗಳಲ್ಲಿನೇ ಶೇಖರಿಸಿಟ್ಟುಕೊಳ್ಳುವ ಹಾಗೆ ತಾವು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು. ಉದಾಹರಣೆಗಾಗಿ ನಾವು ಚೌಕ್ ಮಡಿಗಳನ್ನ ತಯಾರಿಸಿಕೊಳ್ಳೋದಾಗಲಿ ಅಥವಾ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದಾಗಲಿ ಈ ರೀತಿ ಮಾಡಬೇಕು. ಹಾಗೇನೆ ಇನ್ನೂ ಬಿತ್ತುವ ಒಂದು ಬೆಳೆಗಳಿಗೆ ತಾವು ಬೀಜೋಪಚಾರವನ್ನ ಕೈಗೊಳ್ಳ್ರಿ. ಅನೇಕ ಕೀಟ ಹಾಗೂ ರೋಗಗಳನ್ನ ತಡೆಯಬಹುದು ಅದರಲ್ಲಿಂದ. ಮತ್ತೆ ಗುಡುಗು ಸಿಡಿಲಿನ ಒಂದು ಸಮಯದಲ್ಲಿ ಜಾನುವಾರುಗಳನ್ನ ಹೊರಗಡೆ ಎಲ್ಲಿ ಕಟ್ಟಬಾರ್ದು ಮತ್ತು ವಿದ್ಯುತ್ ಕಂಬಕ್ಕೂ ಕಟ್ಟಬಾರ್ದು, ಮರದ ಕೆಳಗಡೆ ಕಟ್ಟಬಾರ್ದು. ಸುರಕ್ಷಿತವಾದ ಒಂದು ಸ್ಥಳಗಳಲ್ಲಿ ಜಾನುವಾರುಗಳನ್ನ ಕಟ್ಟಬೇಕು. ಮತ್ತೆ ಈಗ ಆಗ್ಲೇ ಬಿತ್ತಿದ ಒಂದು ಹತ್ತಿಯಲ್ಲಿ ನಾವು ಏನಾಗತ್ತಪ್ಪ ಅಂತಂದ್ರೆ ಸ್ವಲ್ಪ ಕಸದ ಒಂದು ಬಾಧೆ ಏನು ಅಂತ ಹೇಳ್ತೀವಲ್ಲ ನಾವು ಕಳೆ, ಅದರ ಬಾಧೆ ಇತ್ತಪ್ಪ ಅಂತಂದ್ರೆ ತಾವು ನಾಟಿ ಮಾಡುವ ದಿವಸ ಅಥವಾ ಬಿತ್ತುವ ದಿವಸದ ನಾವು ಪೆಂಡಿಮಿತ್ಲಿನನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಅದು 30 EC ರೂಪದಲ್ಲಿರುವುದನ್ನ 2 ಲೀಟರ್ ಮತ್ತು 700 mm ಪೆಂಡಿಮಿತ್ಲಿನ್ 38.7 CS ರೂಪದಲ್ಲಿರುವುದನ್ನು ನಾವು ಸುಮಾರು 300 ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆ ಮಾಡಬೇಕು. ಸಿಂಪರಣೆ ಒಂದು ಸಮಯದಲ್ಲಿ ನಾವು ತೇವಾಂಶ ಇರುವ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ತೇವಾಂಶ ಇತ್ತಪ್ಪ ಅಂತಂದ್ರೆ ಅದರ ಒಂದು ಪರಿಣಾಮ ಚೆನ್ನಾಗಾಗಿ ಮುಂದೆ ಆ ಕಳೆ ಅಂದ್ರೆ ಕಸ ಬರದೇ ಇರುವ ಹಾಗೆ ನೋಡ್ಕೊಳ್ತೈತಿ. ಬಿತ್ತನೆಯನ್ನ ಮಾಡುವುದಾದರೆ ಇನ್ನೂ ತೊಗರಿ ಬಿತ್ತನೆಗೆ ಸಮಯವಿದೆ. ತಾವು ತೊಗರಿ ಇನ್ನು ಬಿತ್ತನೆ ಮಾಡ್ಬೇಕಂದ್ರೆ ತಾವು ಉತ್ತಮವಾದ ಒಂದು ತಳಿಯನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದು ಬಯಲು ಭೂಮಿ ಅಥವಾ ಓನ್ಲಿ ಮಳೆಯಾಗ್ರಿತ ಒಂದು ಪ್ರದೇಶದಲ್ಲಿ ಇತ್ತಂದ್ರೆ TS3R ಅನ್ನ ತಾವು ಉಪಯೋಗ ಮಾಡ್ಕೋಬಹುದು. ಇಲ್ಲ ಸ್ವಲ್ಪ ನಾವು ತಾವು 1 ಅಥವಾ 2 ನೀರು ಮತ್ತು ಆಳವಾದ ಕಪ್ಪು ಭೂಮಿ ಇತ್ತಂದ್ರೆ GRG 8211 ಅಂತ ಇರುತ್ತೆ. ಹಾಗೆ GRG 1 5 2 ಈ ತರ ಒಂದು ತಳಿಗಳನ್ನ ತಾವು ಸೆಲೆಕ್ಟ್ ಮಾಡಿಕೊಂಡು ಬಿತ್ತನೆಯನ್ನ ಮಾಡಬಹುದು. ಹಾಗೆ ತೊಗರಿ ಬಿತ್ತನೆ ಸಮಯದಲ್ಲಿ ನಾವು 5 ಗ್ರಾಂ ಟ್ರೈಕೋಡರ್ಮ ಜೈವಿಕ ಪೀಡನಾಶಕವನ್ನ ಪ್ರತಿ KG ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದರಿಂದ ನಾವು ಮಣ್ಣಿನಿಂದ ಬರುವ ರೋಗಗಳನ್ನ ತಡೆಗಟ್ಟಬಹುದು. ಹಾಗೆ ಹೆಸರಿನ ಒಂದು ಬಿತ್ತನೆಗಾಗಿ ನಾವು 5-6 kg ನಾವು ಹೆಸರನ್ನ ಉಪಯೋಗ ಮಾಡ್ಕೋಬಹುದು. ಪ್ರತಿ ಎಕರೆಗೆ ನಾವು ಬಿತ್ತನೆಗೆ ಬೇಕಾಗುವಂತಹ ಬೀಜವನ್ನ ನಾವು ಬಿತ್ತನೆ ಮಾಡಬಹುದು. ಹಾಗೆ ಬಿತ್ತನೆ ಸಮಯದಲ್ಲಿ ನಾವು ರೈಜೋಬಿಯಂ 200 ಗ್ರಾಂ ಮತ್ತು ಕರಗಿಸುವ ಜೈವಿಕ ಗೊಬ್ಬರ 5 ಗ್ರಾಂ ಈ ರೀತಿ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದರಿಂದ ಒಂದು ಇಳುವರಿಯನ್ನು ಪಡೆಯಬಹುದು. ಆಮೇಲೆ ಸಿಫಾರಿತ ಒಂದು ರಸಗೊಬ್ಬರ ಯಾವ್ದಪ್ಪ ಅಂತಂದ್ರೆ 10 kg ಸಾರಜನಕ 20 kg ಫಾಸ್ಫರಸ್ ಅನ್ನ ನಾವು ಕೊಡಬೇಕು ಪ್ರತಿ ಎಕರೆಗೆ. ಮತ್ತೆ ಇಲ್ಲಿಯೂ ಸಹ ಹೆಸರಿನಲ್ಲಿಯೂ ಸಹ ನಾವು ಕ್ರಿಮಿನಾಶಕ ಪೆಂಡಿಮಿಥಿಲಿನ್ 1.3 ಲೀಟರ್ 30 EC ರೂಪದಲ್ಲಿರುವುದನ್ನ 300 ಲೀಟರ್ಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬೇಕು. ಹಾಗೆ ಕುರಿ ಸಾಕಾಣಿಕೆ ಮತ್ತು ಜಾನುವಾರುಗಳನ್ನ ಸಾಕೋರು ಈ ಒಂದು ಮಳೆಗಾಲದಲ್ಲಿ ಏನಾಗುತ್ತೆ ಕೆಲವೊಂದು ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ನಾವು ಲಸಿಕೆಗಳನ್ನ ಹಾಕಿಸ್ಬೇಕಾಗತ್ತೆ ಮತ್ತು ಕೆಲವೊಂದು ಮುಂಜಾಗ್ರತಾ ಕ್ರಮವಾಗಿ ನಾವು ಚುಚ್ಚುಮದ್ದುಗಳನ್ನ ಹಾಕಿಸ್ಬೇಕು. ಈ ರೀತಿ ಮಾಡುವುದರಿಂದ ನಾವು ಮುಂಗಾರಿನ ಹಂಗಾಮಿನಲ್ಲಿ ಮಳೆಯಿಂದ ಬರುವ ರೋಗಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ತಾವು ಚೆನ್ನಾಗಿ ಕೆಲವೊಂದು ಮೇವಿನ ಬೆಳೆಗಳನ್ನು ಸಹ ಬೆಳೆಯಬಹುದು. ಜೋಳದಾಗಲಿ ಮೆಕ್ಕೆಜೋಳ ಅಲಸಂದಿ ಈ ರೀತಿ ಬೆಳೆದು ತಾವು ಒಳ್ಳೆ ಒಂದು ಆಹಾರವನ್ನು ಜಾನುವಾರುಗಳಿಗೆ ಕೊಟ್ರೆ ನಾವು ಒಳ್ಳೆ ಹಾಲಿನ ಇಳುವರಿಯನ್ನು ಸಹ ಪಡೆಯಬಹುದು. ಮತ್ತು ರೈತ ಬಾಂಧವರೇ ಇನ್ನೂ ತಾವು ಏನಪ್ಪಾ ಅಂತಂದ್ರೆ ತೊಗರಿಯನ್ನ ಬಿತ್ತಲಿಕ್ಕೆ ಇನ್ನೂ ಸಮಯವಿದೆ. ಹಾಗೆ ಹತ್ತಿಯೂ ಸಹ ತಾವು ಬಿತ್ತನೆ ಮಾಡಬಹುದು. ಆದಷ್ಟು ಹೆಸರು ತಾವು ಇನ್ನು ಒಂದು ವಾರದ ನಂತರ ಬಿತ್ತನೆಯನ್ನ ಕೈಗೊಳ್ಳಬಾರದು, ಅಂದ್ರೆ ಸಮಯ ಮುಗಿತಾ ಬರ್ತಾ ಇದೆ. ಮತ್ತೆ ಮುಂದಿನ ಒಂದು ವಾರದಲ್ಲಿ ನಾವು ಮಳೆ ಮುನ್ಸೂಚನೆಯನ್ನ ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ನಮ್ಗೆ ಮಳೆ ಬರುವ ಸಾಧ್ಯತೆಗಳು ಕಡಿಮೆ ಕಾಣಿಸ್ತಾ ಇದಾವೆ. ಎಲ್ಲಾದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಮಳೆ ಬರಬಹುದು. ಹಾಗೆ ಇನ್ನೂ ಹೆಚ್ಚಿನ ಒಂದು ಮಳೆ ಮುನ್ಸೂಚನೆಗಾಗ್ಲಿ ಅಥವಾ ಕೃಷಿ ಸಲಹೆಗಳನ್ನ ತಾವು ನೋಡ್ಲಿಕ್ಕೆ ಮೇಘದೂತ್ ಮೊಬೈಲ್ ಆ್ಯಪ್ ಇದೆ. ಅದರಲ್ಲಿಯೂ ಸಹ ತಾವು ಮಳೆ ಮುನ್ಸೂಚನೆ ಆಗಲಿ ಅಥವಾ ಕೃಷಿ ಸಲಹೆಗಳನ್ನ ಪಡೆದುಕೊಳ್ಬಹುದು ಅಂತ ಹೇಳಿ ನಾನು ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಇದುವರೆಗೂ ಶಾಂತಪ್ಪ ದುತ್ತರಗಾವಿಯವರಿಂದ ಹವಾಮಾನ ವರದಿ ಕೇಳಿದಿರಿ. ಈಗ ಕೃಷಿ ಗೀತೆಗಳನ್ನು ಆಧರಿಸಿದ ಚಿತ್ರಗೀತೆಗಳು. Thank you.